ಮಣ್ಣಿಗಿದ್ದಷ್ಟು ಕ್ವಾಲಿಟಿ ಅವರ ಮಣ್ಣಿಗೆ ಇಲ್ಲ. ಈಗ ನಾನು ನೋಡಿದ್ದೇನೆ ಈಗ ಆಫ್ಟರ್ ಕೊರೋನಾ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಏನೆಲ್ಲ ಇದೆ ಎಲ್ಲದಕ್ಕೂ ಡಿಮ್ಯಾಂಡ್ ಬಂದಿದೆ. ಹೌದು, ನೀವು ಎಲ್ಲಿ ಈಗ ನೋಡಿ ಉಡುಪಿಯಿಂದ ಅಥವಾ ಎಲ್ಲಿ ಹೋದ್ರು ಕೂಡ ದೊಡ್ಡ ಶೋರೂಮ್ ಆಗ್ತಾರೆ ಅಥವಾ ಒಂದು ಅಂಗಡಿಯಲ್ಲೆಲ್ಲ ಪ್ರಾಡಕ್ಟ್ ಇರುತ್ತೆ ಮಣ್ಣಿದ್ದು, ಅದೆಲ್ಲ ಗುಜರಾತ್ ಅಲ್ಲಿಂದಾನೆ ಬಂದಿರುವಂಥದ್ದು. ಅದೇನಂದ್ರೆ ನಿಮ್ಗೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಬಟ್ ಕ್ವಾಲಿಟಿ ಇಲ್ಲ ಅದು. ಆ ತರ ಐಟಮ್ ಅಲ್ಲಿ ಹೇಗೆ ಪ್ರಾಡಕ್ಟ್ ಮಾಡ್ತಾ ಇರ್ತಾರೆ? ಅಲ್ಲಿ ನಿಮ್ಗೆ ದೊಡ್ಡ ಸೆಟಪ್ ಸರ್, ಅದು ನಿಮ್ಗೆ ಈಗ ಸಿರಾಮಿಕ್ ಫ್ಯಾಕ್ಟ್ರಿ ಏನಿದೆ ಅಷ್ಟು ದೊಡ್ಡದ ಸೆಟಪ್ ಎಲ್ಲ ಆಟೋಮೇಟೆಡ್. ನಿಮ್ಗೆ ಕಂಟಿನ್ಯೂಸ್ ದಿನಕ್ಕೊಂದು 5,000-10,000 ಪ್ರಾಡಕ್ಟ್ ಮಾಡ್ತಾರೆ ಅವರು. ಆ ತರ ಮಿಷನರೀಸ್ ಇದೆ, ಅವ್ರು ತುಂಬಾ ಅಡ್ವಾನ್ಸ್ ಇದ್ದಾರೆ. ಕೆಲವೊಂದು ಸೀಕ್ರೆಟ್ ಅವ್ರು ಹೇಳಿ ಕೊಡುದಿಲ್ಲ ನಮ್ಗೆ, ಬಟ್ ತುಂಬಾ ಅಡ್ವಾನ್ಸ್ ಇದೆ. ಅದೊಂದು ಖುಷಿಯೇ, ಅಷ್ಟು ಅಡ್ವಾನ್ಸ್ ಮಾಡಿದಾರಲ್ಲ ಅದರಲ್ಲಿ. ಇಲ್ಲಿ ನಿಮಗೆ ಆ ತರದ ಮೆಷಿನರಿ ಎಲ್ಲೂ ಕಂಡು ಬರಲಿಲ್ಲ? ನನ್ಗೆ ಅನಿಸುವ ಮಟ್ಟಿಗೆ ನನಗೆ ಏನು ಸೆಟಪ್ ಮಾಡಿದೆ ನಾನು ಕರ್ನಾಟಕದಲ್ಲಿ ನಂದು ಫಸ್ಟ್. ಅದು ಸರಿ, ಹಾಂ 100% ನಾನು ನೋಡಿದ ಮಟ್ಟಿಗೆ ಯಾರು ಅಷ್ಟು ರಿಸ್ಕ್ ತಗೊಂಡಿಲ್ಲ, ಅದನ್ನು ಮಾಡೂ ಇಲ್ಲ, ಕರ್ನಾಟಕದಲ್ಲಿ ನನ್ನದೇ ಫಸ್ಟ್. ಹಾಂ ಸರಿ, ಈಗ ನೀವು ಎಷ್ಟು ಟೈಪಿನ ಪ್ರಾಡಕ್ಟ್ಗಳನ್ನೆಲ್ಲ ಮಾಡ್ತಾ ಇದ್ದೀರಿ ಸದ್ಯಕ್ಕೆ? ಈಗ ಏನಿದೆ ಆಲ್ರೆಡಿ ಏನಿದೆ ಅದನ್ನೇ ಸ್ವಲ್ಪ ನಾನು ಅಪ್ಗ್ರೇಡ್ ಮಾಡ್ತಿದ್ದೇನೆ, ಸ್ವಲ್ಪ ಫಾಸ್ಟ್ ವರ್ಕಿಂಗ್. ಈಗ ಎಕ್ಸಾಂಪಲ್ ಒಂದು ತವ ದಿನಕ್ಕೊಂದು 10-20 ಆಗೋದಾದ್ರೆ ಇದರಲ್ಲಿ ಒಂದು 500 ಅಷ್ಟು ಪ್ರೊಡಕ್ಷನ್ ಮಾಡುವಾಗ. ಅದೇ ಥರ ಒಂದು ಲೋಟ ನಾವು ಹ್ಯಾಂಡ್ ಮೇಡ್ ಮಾಡೋದಾದ್ರೆ ಒಂದು 100-200 ಮಾಡೋದಾದ್ರೆ ಇದರಲ್ಲಿ 3,000 ಅಷ್ಟು ತನಕ ಮಾಡ್ಬೋದು ಆ ಥರದ ಇದನ್ನು. ಅದು ನಂಬರಲ್ಲಿ ನಿಮ್ಮ ಹತ್ರ ಯಾವ್ಯಾವ ಥರದ ಅಂದರೆ ಹೇಳಿದರೆ ಲೋಟ ಅಥವಾ ತವ ಈ ಥರದ ಎಷ್ಟು ರೀತಿಯ ಐಟಮ್ಗಳನ್ನು ನೀವು ಮಾಡ್ತಿದ್ರಿ? ಈಗ ಸದ್ಯಕ್ಕೆ ಒಂದು 50-60 ಐಟಮ್ ಇದೆ ಸರ್. ಆದರೆ ಕೆಲವೊಂದು ಈಗ ನಾರ್ಮಲಿ ಕೆಲವರಿಗೆ ಈಗ ತಪ್ಪು ಕಲ್ಪನೆ ಇದೆ ಏನಂದರೆ, ಈಗ ನಾವು ಟೀ ಕಪ್ ಮಾಡ್ತೇವೆ ಅದರಲ್ಲಿ ಬೂದಿ ಇರ್ತದೆ, ನಾರ್ಮಲಿ ನಾವು ಫೈರ್ ಮಾಡುವಾಗ ಬೂದಿ ಇರ್ತದೆ. ಕೆಲವರಿಗೆ ಏನೇನು ಗೊತ್ತಿಲ್ಲ, ಅದು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಇಲ್ಲ, ಬೂದಿ ತಗೊಂಡು ತಿಂದರೆ ಏನಾದರೂ ಕ್ಯಾನ್ಸರ್ ಬರುತ್ತಾ, ಆ ಥರ ಪ್ರಾಬ್ಲಮ್ ಇದೆ. ನಾರ್ಮಲಿ ಈಗ ನಾವು ಫೈರಿಂಗ್ ಮಾಡುವಾಗ ಕಟ್ಟಿಗೆ ಬಿಟ್ಟು ಯಾವುದೇ ವಸ್ತು ಯೂಸ್ ಮಾಡೋದಿಲ್ಲ. ಈಗ ನಾರ್ತ್ ಸೈಡ್ ಡೀಸೆಲ್ ಯೂಸ್ ಮಾಡ್ತಾರೆ, ಗ್ಯಾಸ್ ಯೂಸ್ ಮಾಡ್ತಾರೆ, ಕರೆಂಟ್ ಯೂಸ್ ಮಾಡ್ತಾರೆ. ಅದು ನ್ಯಾಚುರಲ್ ಅಲ್ಲ, ಈಗ ಡೀಸೆಲ್ ಆದರೂ ಕೂಡ ಅದೊಂದು ನ್ಯಾಚುರಲ್ ಬೇಸ್ಡ್ ಫೈರಿಂಗ್ ಯೂನಿಟ್ ಅಲ್ಲ. ನಮ್ಮದು ಕಟ್ಟಿಗೆ ಅದರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ನಾರ್ಮಲಿ ನಿಮಗೆ ಗೊತ್ತಿರ್ಬೋದು, ನಾನು ಸ್ವಲ್ಪ ಏನಂದ್ರೆ ಹಿಂದಿನ ಕಾಲದಲ್ಲಿ ಏನು ಮಾಡಿದೆ, ನಾನು ಸ್ಟಾರ್ಟಿಂಗ್ ವರ್ಡ್ ಹೇಳಿದಾಗ ಹಿಂದಿನ ಕಾಲದಲ್ಲಿ ಏನು ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ನಾನು ರಿಸರ್ಚ್ ಮಾಡ್ತಾ ಇರ್ತೇನೆ. ಈಗ ಸಿಂಪಲ್ ಹಿಂದಿನ ಕಾಲದಲ್ಲಿ ಹೊಟ್ಟೆ ನೋವು ಆದ್ರೆ ಏನು ಮಾಡ್ತಿದ್ರು, ಕೆಲವೊಂದು ಬೂದಿ ಕುಡಿತಿದ್ರು. ಆಕ್ಚುಲಿ ಅದು ಆಂಟಿ ಬ್ಯಾಕ್ಟೀರಿಯಲ್, ನಮಗೆ ತುಂಬ ಒಳ್ಳೇದದು. ನಮಗೆ ಈ ಸ್ಟಮಕ್ ಇನ್ಫೆಕ್ಷನ್ ಏನಿದ್ರೆ ಇನ್ಫೆಕ್ಷನ್ ಅನ್ನೋದು ಕಡಿಮೆ ಮಾಡ್ತದೆ, ಅಥವಾ ಗಾಯಕ್ಕೆ ಹಾಕಿದ್ರೆ ಸಹ ಗುಣ ಆಗ್ತದೆ. ನೋಡಿರ್ಬೋದು ನೀವು ಹಿಂದಿನ ಕಾಲದಲ್ಲಿ ನಾಯಿ ಗಾಯ ಆದರೂ ಕೂಡ ಬೂದಿ ಹಾಕಿದ್ರು, ಅವ್ರಿಗೆ ಅದು ಟೆಕ್ನಿಕಲಿ ಗೊತ್ತಿಲ್ಲ, ಬಟ್ ಅದು ನಿಮಗೆ ಅದು ಇನ್ಫೆಕ್ಷನ್ ಅನ್ನು ಕಡಿಮೆ ಮಾಡ್ತದೆ. ಅದು ಇಂಥದ್ದೆಲ್ಲ ಗೊತ್ತಿಲ್ಲ ಜನಗಳಿಗೆ. ಅದನ್ನು ನಾವೀಗ ನಾನು ನನ್ನ ಶೋರೂಮ್ ಇದೆ ಕಾರ್ಕಳದಲ್ಲಿ, ನಾನು ಪ್ರೊಡಕ್ಷನ್ ಇರೋದು ಸಾನೂರಲ್ಲಿ, ಶೋರೂಮ್ ಇರೋದು ಕಾರ್ಕಳದಲ್ಲಿ. ನಾನು ಅಲ್ಲಿ ಬಂದವ್ರಿಗೆ ಎಲ್ಲ ಎಜುಕೇಟ್ ಮಾಡ್ತೇನೆ, ಈ ಥರನೇ ಮಾಡಬೇಕು, ಇಂಥ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಇದನ್ನು ತಗೊಂಡ್ರೆ ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಈಗ ಮಡ್ಕಟ್ಟಿ ಈಗ ಸ್ವಲ್ಪ ಡಿಮ್ಯಾಂಡ್ ಇದೆ, ಕೆಲವರು ಅದು ಬೂದಿ ಹಾಕಿ ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಹೆಲ್ತ್ಗೆ ಬೆನಿಫಿಟ್ ಅದು, ನಿಮಗೆ ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತದನ್ನು ಹೇಳ್ತೇನೆ. ಮತ್ತು ಈಗ ಕೆಲವೊಂದು ಈಗ ಹಿಂದಿನ ಕಾಲದಲ್ಲಿ ಈ ಮಣ್ಣಿನ ಪಾತ್ರೆ ಕಪ್ಪು ಮಾಡ್ತಿದ್ರು. ಈಗ ಟೆಕ್ನಿಕಲಿ ಹಿಂದಿನವರಿಗೆ ಟೆಕ್ನಿಕಲಿ ಗೊತ್ತಿಲ್ಲದಿದ್ರು ಯಾಕೆ ಮಾಡ್ತಿದ್ರು ಅಂತ ಹಿಂದಿನವರಿಗೆ ಗೊತ್ತಿರಲಿಲ್ಲ. ಬಟ್ ಅದು ನನಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಅದು ಯಾಕೆ ಮಾಡ್ತಿದ್ರು ಅಂತ ಹೇಳಿದರೆ, ಈಗ ನಾರ್ಮಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ನಾವು ಮೈಕ್ರೋಸ್ಕೋಪಿಕಲಿ ನೋಡಿದರೆ ಮೈಕ್ರೋವೋಲ್ಸ್ ಇರುತ್ತೆ. ಮೈಕ್ರೋವೋಲ್ಸಲ್ಲಿ ಈ ಏರ್ ಕಂಟೆಂಟ್ ಇರುತ್ತೆ. ಇದನ್ನು ಗ್ಯಾಸಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಅದು ಏರ್ ಕಂಟೆಂಟ್ ಮತ್ತು ಈ ಏನಿದೆ ಬೆಂಕಿ ಇದೆ ಅದು ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆಗಿದ್ರೆ ಕ್ರ್ಯಾಕ್ ಎಲ್ಲ ಬರ್ತಿತ್ತು. ಹಿಂದಿನವ್ರಿಗೆ ಇದು ಗೊತ್ತಿಲ್ಲ, ಅದು ಬ್ಲಾಸ್ಟ್ ಆಗುತ್ತೆ ಯಾಕೆ ಟೆಕ್ನಿಕಲಿ ಗೊತ್ತಿರ್ಬೋದು, ಬಟ್ ಅದು ಗೊತ್ತು. ಅವ್ರು ಏನು ಮಾಡ್ತಿದ್ರು, ಕಪ್ಪು ಮಾಡ್ತಿದ್ರು. ಕಪ್ಪು ಮಾಡಿದಾಗ ಏನಾಗುತ್ತೆ, ಈ ಮಸ್ಸಿದ್ದು ಮೈಕ್ರೋ ಕಂಟೆಂಟ್ ಆ ಮೈಕ್ರೋವೋಲ್ಸ್ಗೆ ಹೋಗಿ ಫಿಲ್ ಆಗಿ ಎಲ್ಲ ಹೋಲ್ಸ್ ಎಲ್ಲ ಫಿಲ್ ಆಗ್ತದೆ. ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಬ್ಲಾಸ್ಟ್ ಆಗೋದು, ಕ್ರ್ಯಾಕ್ ಬರೋದು, ಅದು ಯಾವುದು ಪ್ರಾಬ್ಲಮ್ ಬರೋದಿಲ್ಲ. ಇಂಥದ್ದನ್ನೆಲ್ಲ ಜನಗಳನ್ನ ಹೇಳ್ತಿದ್ದೇನೆ, ಯಾಕೆಂದರೆ ಇಲ್ಲದಿದ್ರೆ ಅವ್ರಿಗೆ ಇಷ್ಟು ಗ್ಯಾಸ್ ಹೋಗ್ತದೆ, ಅದು ಗ್ಯಾಸ್ಗೆ ಇಟ್ಟ ಕೂಡಲೇ ಬ್ಲಾಸ್ಟ್ ಆಗ್ತದೆ. ತಪ್ಪು ಕಲ್ಪನೆ ಇದೆ ಅಲ್ಲ ಜನಗಳಿಗೆ, ಗೊತ್ತಿಲ್ಲದೆ ಮಾಡುವ ತಪ್ಪುಗಳು, ಅದನ್ನು ಏನಾಗುತ್ತೆ ಅದು ಪ್ರಾಡಕ್ಟೇ ಬೇಡ ಆ ಥರ ವಿಷಯ ಇದೆ. ಅದನ್ನೆಲ್ಲ ನಾನು ಎಜುಕೇಟ್ ಮಾಡ್ತಿದ್ದೇನೆ. ಸರಿ, ಆ ಥರ ಹಾಗಿರುವಂಥ ಇದು ಮಾಡ್ತೇನೆ. ಈ ಕಂಟೆಂಟ್ಗಳನ್ನು ನೀವು ಪ್ರಾರಂಭ ಮಾಡಿ ಎಷ್ಟು ಟೈಮ್ ಆಯಿತು? ನಾನು ಆಲ್ಮೋಸ್ಟ್ ಈಗ ನಾನೇ ಸ್ಟಾರ್ಟ್ ಮಾಡಿ 6 ಇಯರ್ಸ್ ಆಯಿತು ಸರ್. ಸಿಕ್ಸ್ ಇಯರ್ಸ್ 6 ಇಯರ್ಸಲ್ಲಿ 3 ಇಯರ್ಸ್ ಎಕ್ಸ್ಪೆರಿಮೆಂಟ್ ಮಾರ್ಕೆಟಿಂಗ್, ಎಕ್ಸ್ಪೆರಿಮೆಂಟ್ ಮಾರ್ಕೆಟಿಂಗ್ ಅಂದರೆ ನಾನು ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡು ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡೋದು. ಸರಿ, ಆ ಥರ ಮಾಡ್ತಿದ್ದೇನೆ ಸರ್. ಈಗ 3 ವರ್ಷದಿಂದ ಇದನ್ನು ಮಾಡಿ, ಇದನ್ನು ಮಾಡ್ತಿದ್ದೆ. ಎಲ್ಲೆಲ್ಲಿ ಸಪ್ಲೈ ಮಾಡ್ತೀರಿ ಇದನ್ನು? ನಾನು ಈಗ ನನಗೊಂದು ಮುಂಚೆಯಿಂದ ಆಸೆ ಇತ್ತು ಸರ್. ಆ್ಯಕ್ಚುಲಿ ನಮ್ಮದು ನೀವು ನೋಡಿರ್ಬೋದು ನಮ್ಮ ಮಣ್ಣಿನ ಪಾತ್ರೆ ಮಾರ್ಕೆಟಲ್ಲಿ ಎಲ್ಲಿ ಇರ್ತದೆ ಅಂತ ಹೇಳಿದರೆ ನೆಲದಲ್ಲಿ ಇರ್ತದೆ. ಹೌದು,

ಅದು ಪ್ಲಾಸ್ಟಿಕ್ ಆ್ಯಕ್ಚುಲಿ. ಫುಡ್ ನೀವು ಹೋಟೆಲಲ್ಲೆಲ್ಲ ಟೇಸ್ಟ್ ಇರ್ತದೆ, ಮನೆಗೆ ಹೋಗೋ ಬೇರೆಯೇ ಟೇಸ್ಟ್ ಆಗ್ತದೆ. ಅದು ಒರಿಜಿನಾಲಿಟಿ ಮೇಂಟೈನ್ ಮಾಡಬೇಕು. ಅದಕ್ಕೋಸ್ಕರ ನಾನು ನನ್ನದೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಅದೆಲ್ಲ ರೆಡಿ ಮಾಡ್ತಿದ್ದೇನೆ. ಮೇ ಬಿ ಈಗ ನೆಕ್ಸ್ಟ್ ಒನ್ ಮಂತಲ್ಲಿ ಎಲ್ಲ ಮಾರ್ಕೆಟಿಗೆ ಬರ್ತದೆ. ಈ ಇದನ್ನು ಸ್ವಲ್ಪ ಎಕ್ಸ್ಪಾನ್ಷನ್ ಮಾಡುವಂಥ ಯೋಚನೆಗಳು? ಎಕ್ಸ್ಪೆನ್ಷನ್ ಸದ್ಯಕ್ಕೆ ಇಲ್ಲ ಸರ್, ಒಂದು ವರ್ಷ ನಾನು ಯಾವುದೇ ಪ್ಲಾನಲ್ಲಿ ಇಲ್ಲ. ಸದ್ಯಕ್ಕೆ ಇದ್ದ ಎರಡು ಟಾರ್ಗೆಟ್ ರೀಚ್ ಆದಮೇಲೆ ಒಂದು ಪ್ಲಾನ್ ಮಾಡಿದ್ದೇನೆ. ಅದು ಸ್ವಲ್ಪ ಬೇರೆ ಕಡೆ ಫ್ಯಾಕ್ಟ್ರಿ ಸೆಟಪ್ ಮಾಡಬೇಕಂದ್ರೆ ನಮಗೆ ಮೈನ್ ಪ್ರಾಬ್ಲಮ್ ಅಂತ ಹೇಳಿದರೆ ಮಣ್ಣಿದ್ದು. ಆ ಮಣ್ಣು ಇಲ್ಲಿ ಸಿಗ್ತೇ ಇಲ್ಲ. ಅದಕ್ಕೋಸ್ಕರ ನಾನು ಎಲ್ಲಿ ಮಣ್ಣು ಸಿಗ್ತದೆ ಅಲ್ಲಿ ಸ್ವಲ್ಪ ದೊಡ್ಡ ಫ್ಯಾಕ್ಟ್ರಿ ಮಾಡಿ ಪ್ರೊಡಕ್ಷನ್ ಮಾಡುವ ಪ್ಲಾನಲ್ಲಿ ಆ ಥರ ಮಾಡ್ಕೊಂಡಿದ್ದೆ. ಹೌದು, ಮಣ್ಣಿಗೆ ಎಲ್ಲಿ ಸಿಗುದು ನಿಮಗೆ? ಸದ್ಯಕ್ಕೆ ಎರಡು ಕಡೆಯಲ್ಲಿ ಸಿಗ್ತದೆ ಸರ್, ಕೆಲವೊಂದು ಕಡೆಯಲ್ಲಿ ಸಿಗ್ತದೆ, ನನಗೆ ಗೊತ್ತಿರೋ ಮಟ್ಟಿಗೆ ಎರಡು ಕಡೆಯಲ್ಲಿ ಸಿಗ್ತದೆ. ಒಂದು ಇಲ್ಲಿ ನಮ್ಮದು ಪೊಳಲಿ ಹತ್ರ ಸಿಗ್ತದೆ, ಒಂದು ಕಾಪು ಹತ್ರ ಸಿಗ್ತದೆ. ಬಟ್ ಅದು ಎರಡು ಮಣ್ಣು ಬೇರೆ ಬೇರೆ. ಆ ಕಡೆದ್ದು ಕಾಪು ಮಣ್ಣು ಸ್ವಲ್ಪ ಕಪ್ಪು ಬರ್ತದೆ, ಅದು ಗಮ್ಮಿನ ಅಂಶ ಸ್ವಲ್ಪ ಜಾಸ್ತಿ. ಪೊಳಲಿ ಇದ್ದು ಸ್ವಲ್ಪ ವೈಟ್ ಬರ್ತದೆ, ಅದು ಸ್ವಲ್ಪ ಗಮ್ಮಿನ ಅಂಶ ಕಡಿಮೆ. ಬಟ್ ಅದು ಕ್ವಾಲಿಟಿ ವೈಸ್ ಎರಡು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಾಗಾಗಿ ಈ ಮಣ್ಣುಗಳನ್ನು ನೀವು ಉಪಯೋಗಿಸಿ. ಹೌದು ಹೌದು. ಇದನ್ನು ನೀವು ಅಲ್ಲಿಂದ ತರಿಸ್ಲಿಕ್ಕೆಲ್ಲ ನಿಮಗೆ ತುಂಬ ಖರ್ಚು? ತುಂಬ ಖರ್ಚು, ತುಂಬ ನಮಗೆ. ಅದೇ ಈಗ ನಾನು ಅದಕ್ಕೋಸ್ಕರನೇ ಸ್ವಲ್ಪ ಈಗ ಸ್ವಲ್ಪ ಮೆಕ್ಯಾನಿಕಲ್ ಟಚ್ ಕೊಟ್ಟದ್ದು ಪ್ರೊಡಕ್ಷನ್ಗೆ. ಯಾಕೆಂದರೆ ಇವಾಗ ನಮಗೆ ಒಂದು ಯೂನಿಟ್ ಮಣ್ಣಿಗೆ ಒಂದು 18-20 ಸಾವಿರ ತನಕ ಮಣ್ಣಿದ್ದು ಚಾರ್ಜ್ ಆಗ್ತದೆ. ಅದನ್ನು ನಾವು ಪ್ರೊಡಕ್ಷನ್ ಪ್ರೊಡಕ್ಟ್ ಮಾಡಿ ಸೆಲ್ ಮಾಡುವಾಗ ನಮಗೆ ತುಂಬ ಕಾಸ್ಟ್ ಆಗುತ್ತೆ. ಅದು ಆಫ್ಟರ್ ಕೊರೋನಾ ಅಂತ ಆದಮೇಲೆ ಇವಾಗ ಇಕೋ ಫ್ರೆಂಡ್ಲಿಗೆ ತುಂಬ ಡಿಮ್ಯಾಂಡ್ ಬಂದಿರೋದೇನಿಂದ ಈ ಟೈಲ್ಸ್ ಫ್ಯಾಕ್ಟ್ರಿ ಅವರು ಸ್ವಲ್ಪ ಜಾಸ್ತಿ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಈ ಎಲ್ಲ ಮಣ್ಣು ಅವರೇ ತೆಗೆದ್ರಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನಾವು ಅಡ್ವಾನ್ಸ್ ಮಾಡಬೇಕಂತ ಎಲ್ಲ ಪ್ಲಾನ್ ಮಾಡಿದ್ದೀವಿ. ಹೌದು ಹೌದು. ಈಗ ಹಾಗಾಗಿ ನಿಮ್ಮ ಇದನ್ನು ಈಗ ಸ್ವಲ್ಪ ಮಟ್ಟಿಗೆ ಈ ಎಕ್ಸ್ಪಾನ್ಷನ್ಗಿಂತ ಪ್ರಾಡಕ್ಟ್ ಡೆವಲಪ್ಮೆಂಟ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ಈಗ ಇಂತಹ ಯಾವುದಾದ್ರೂ ಪ್ರಾಡಕ್ಟನ್ನು ಯಾರಾದರೂ ಕೂಡ ಈ ಥರ ಮಾಡಲಿಕ್ಕೆ ನಿಮ್ಮ ಹತ್ರ ಸಲಹೆ ತಗೊಳ್ಳಿಕ್ಕೆ ನಿಮ್ಮ ನಂಬರನ್ನು ಕೊಡ್ಬೋದಾ? ಖಂಡಿತ ಸರ್, ಖಂಡಿತ. 9535-6219. ಇನ್ನೊಂದು ಸರ್ ಹೇಳಿ. 9535-6219. ಒಳ್ಳೆಯದು ಶಂಕರ್ ಕುಲಾಲ್ ಅವರೇ, ಮುಖ್ಯವಾಗಿ ನೀವು ಮಾಡ್ತಾ ಇರುವಂತಹ ಒಂದು ಮಣ್ಣಿನ ಪಾತ್ರೆಗಳ ಒಂದು ಯೋಚನೆ ಯೋಜನೆಗಳ ಬಗ್ಗೆ, ಮತ್ತು ಈಕೋ ಫ್ರೆಂಡ್ಲಿ, ಮತ್ತು ನಮ್ಮ ಆಹಾರದಲ್ಲಿ ವಿಷ ಬೆರೆಯದ ರೀತಿಯ ಒಂದು ವಸ್ತುಗಳನ್ನು ನೀವು ಮಾಡಿಕೊಡ್ತಾ ಇದ್ದೀರಿ. ಇದು ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಈ ಒಂದು ಉದ್ಯಮ ಮುಂದೆ ಬರಲಿ ಅನ್ನುವಂಥ ಆಶಯದೊಂದಿಗೆ ಇಲ್ಲಿಯವರೆಗೆ ನೀವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೆ ಮಣ್ಣಿನ ವೈವಿಧ್ಯಮಯ ವಸ್ತುಗಳ ತಯಾರಿ ಈ ಕುರಿತು ಸಾಣೂರಿನ ಶಂಕರ ಕುಲಾಲ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಸೂರ್ಯನಾರಾಯಣ ಭಟ್, ಪಿಎಸ್. ಏನೋ, ನನಗ್ ಮನೆಯಲ್ಲೇ ಕುತ್ಕೊಂಡು ಚಿನ್ನದ ಸಾಲ ಪಡಿಬೋದಾ? ಅದು ನನ್ನ ದಿನ ವೇಸ್ಟ್ ಮಾಡದಲೇ. ಹೌದು, ಮಣಪ್ಪುರಂ ಡೋರ್ ಸ್ಟೆಪ್ ಗೋಲ್ಡ್ ಲೋನ್ ಸೇವೆಯು ಸುಲಭವಾದ 3 ಸ್ಟೆಪ್ಸ್ ಮೂಲಕ ನಿಮ್ಮ ಮನೆಯಿಂದ ಚಿನ್ನದ ಸಾಲವನ್ನು ಪಡೆಯಲು ಸಹಾಯ ಮಾಡುತ್ತೆ. ನಿಮ್ಮ ಡೋರ್ ಸ್ಟೆಪ್ ಲೋನ್ ಅಪ್ಲಿಕೇಶನ್ಗೆ ಲಾಗಿನ್ ಮಾಡಿ. ನಿಮ್ಮ ಅನುಕೂಲಕ್ಕಾಗಿ ಡೋರ್ ಸ್ಟೆಪ್ ಗೋಲ್ಡ್ ಲೋನ್ ಸಾಲದ ಸೇವೆಯನ್ನು ನಿಗದಿಪಡಿಸಿ. ನಮ್ಮ ಕಾರ್ಯನಿರ್ವಾಹಕರು ನಿಮ್ಮ ಮನೆಗೆ ಬರುತ್ತಾರೆ, ನಿಮ್ಮ ಚಿನ್ನವನ್ನು ಮೌಲ್ಯಮಾಪನೆ ಮಾಡುತ್ತಾರೆ ಮತ್ತು ಹಣವನ್ನು ತಕ್ಷಣವೇ ನಿಮ್ಮ ಖಾತೆಗೆ ಜಮಾ ಮಾಡುತ್ತಾರೆ. ಮಣಪ್ಪುರಂ ಗೋಲ್ಡ್ ಲೋನ್, ಬದುಕು ಈಗ ಸುಲಭ. ಕಾಲ್ 1-800-420-2233. ಈಗ ಕೇಳಿ ದೇವರ ನಾಮಗಳು. ಮೊದಲಿಗೆ ರಂಗೇಶ ವಿಠಲರ ರಚನೆ ಹರಿಯೇ ಪೊರೆಯದಿರುವುದು ಸರಿಯೇ, ಹಾಡಿದ್ದಾರೆ ಸಂಗೀತ ಕಟ್ಟಿ. ಹರಿಯೇ ಪೊರೆಯದಿರುವುದು ಸರಿಯೇ, ಹರಿಯೇ ಪೊರೆಯದಿರುವುದು ಸರಿಯೇ, ಎನ್ನ ಮರೆತೇ ಯಾತಕೋ ನಾನರಿಗೆ, ಮರೆತೇ ಬಂದು ನಾನು ಹುಟ್ಟಿಸಬೇಡವೆಂದು ಹರಿಯೇ ಪೊರೆಯದಿಹುದು ಸರಿಯೇ, ಹರಿಯೇ ಪೊರೆಯದಿಹುದು ಸರಿಯೇ. ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ರಂಗೇಶ ವಿಠಲರ ರಚನೆ ಕೇಳಿದಿರಿ. ಮುಂದೆ ವಿದ್ಯಾಭೂಷಣ ಅವರು ಹಾಡಿರುವ ಪುರಂದರದಾಸರ ಕೀರ್ತನೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬೀಡು ನಾಲಿಗೆ. ಆಚಾರವಿಲ್ಲದ ನಾಲಿಗೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ, ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ, ಚಾಚಿಕೊಂಡಿರುವಂಥ ನಾಲಿಗೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಆಚಾರವಿಲ್ಲದ ನಾಲಿಗೆ ಚಾಡಿ ಹೇಳಲು ಬೇಡ ನಾಲಿಗೆ ನಿನ್ನ